ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ರೈತ ಬಾಂಧವರಿಗಾಗಿ ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಅಡಿಕೆ ಮತ್ತು ತೆಂಗು ಬೆಳೆಯಲ್ಲಿ ಗೊಂಡೆ ಹುಳುಗಳ ನಿರ್ವಹಣೆ ಈ ವಿಷಯವಾಗಿ ಶಿರಸಿ ತೋಟಗಾರಿಕೆ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಎಂಎಚ್ ತಟಗಾರ್ ಅವರೊಡನೆ ಸಂದರ್ಶನ. ಡಾಕ್ಟರ್ ಎಂಎಚ್ ತಟಗಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಅಡಿಕೆ ಮತ್ತು ತೆಂಗು ಬೆಳೆಯಲ್ಲಿ ಬೇರು ಹುಳದ ಸಮಸ್ಯೆ ಇತ್ತೀಚೆಗೆ ಸಾಕಷ್ಟು ಹಾನಿಯನ್ನು ಉಂಟು ಮಾಡ್ತಾ ಇದೆ ಅಂತ ಕೇಳಿದೀವಿ. ಅದರಲ್ಲೂ ವಿಶೇಷವಾಗಿ ಗೊಣ್ಣೆ ಹುಳು ಎನ್ನುವಂತಹದ್ದು ಅಥವಾ ರೂಟ್ ಕ್ರಬ್ ಎನ್ನುವಂತಹದ್ದು, ಇದು ಎಷ್ಟರ ಮಟ್ಟಿಗೆ ಹಾನಿಯನ್ನು ಉಂಟು ಮಾಡ್ತಾ ಇದೆ ಮತ್ತು ಇದರ ಒಂದು ಲಕ್ಷಣಗಳು ಯಾವ ರೀತಿ ಇರ್ತವೆ? ಮೊದಲು ನೋಡ್ರಿ, ಈಗ ಈ ಭಾಗದಲ್ಲಿ ಶಿರಸಿ ಮತ್ತು ಸುತ್ತಮುತ್ತಲ ಉತ್ತರ ಭಾಗದಲ್ಲಿ ಪ್ರಮುಖವಾಗಿ ಅಡಿಕೆ ಮತ್ತು ತೆಂಗಿನ ಬೆಳೆಗೆ ಗೊಣ್ಣೆ ಹುಳು ಇರೋ ಬಾಧೆ ಹೆಚ್ಚು ಕಾಣಬರ್ತಾ ಇದೆ. ಶೇಕಡ 15-28% ಈ ಒಂದು ಗೊಣ್ಣೆ ಹುಳು ಬಾಧೆ ಹೆಚ್ಚು ಬರ್ತಾ ಇದೆ. ಹಾಗಾಗಿ ಯಾಕಂದ್ರೆ ಪ್ರಮುಖವಾಗಿ ನಾವು ಏನೇ ಆಗುವಂತ ಈ ಒಂದು ಗೊಣ್ಣೆ ಹುಳನ್ನು ಹತೋಟಿ ಮಾಡಬೇಕು ಅಂದ್ರೆ ಪೂರ್ವದಲ್ಲಿ ಏನಪ್ಪ ಅಂದ್ರೆ ಅದರ ಒಂದು ಜೀವನ ಚಕ್ರ ಅಂತ ಹೇಳೋದು ಬಹಳ ಅವಶ್ಯಕ ರೀ. ಸೊ ಹಾಗಾಗಿ ಏನಂದ್ರೆ ಈ ಒಂದು ಜೀವನ ಚಕ್ರ ಯಾವ ಥರ ಇರುತ್ತೆ ಅಂತಂದ್ರೆ, ಇದಕ್ಕೆ ನಾವು ಇಂಗ್ಲೀಷಲ್ಲಿ ಗೊಣ್ಣೆ ಹುಳುಗೆ ಅಥವಾ ರೂಟ್ ಕ್ರಬ್ಗೆ ಇಂಗ್ಲೀಷಲ್ಲಿ ಇನ್ನೊಂದು ಹೆಸರು ಏನಪ್ಪ ಅಂದ್ರೆ ಮೇ ದುಂಬಿ ಇಲ್ಲ ಜೂನ್ ದುಂಬಿ ಅಂತ ಕರೀತಾರೆ. ಮೇ ದುಂಬಿ ಇಲ್ಲ ಜೂನ್ ದುಂಬಿ ಅಪ್ಪ ಕಾರಣ ಏನಂದ್ರೆ, ಇದು ಮೇ ಮತ್ತು ಜೂನ್ ತಿಂಗಳಲ್ಲಿ ಮೊದಲೇ ಮಳೆ ಆದ್ಮೇಲೆ ಅಂದ್ರೆ ಮಾಗಿಯ ಕಾಲ ಮುಗಿದ್ಮೇಲೆ ಮೊದಲೇ ಮಳೆ ಆದ್ಮೇಲೆ ಭೂಮಿಯಿಂದ ಇದು ಏನಪ್ಪ ಅಂದ್ರೆ ಹೊರಬರ್ತಾವು ದುಂಬಿಗಳು. ಸೊ ಮೇ ಕೊನೆ ವಾರದಲ್ಲಿ ಇಲ್ಲ ಜೂನ್ ಮೊದಲೇ ವಾರದಲ್ಲಿ ಮಳೆ ಆದಾಗ ಭೂಮಿಯಿಂದ ಹೊರಬರ್ತಾವ. ಹೊರಗೆ ಬಂದ್ಮೇಲೆ ಏನಪ್ಪ ನೇರವಾಗಿ ಬೆಳಕಿಗೆ ಆಕರ್ಷಣೆ ಕೊಡ್ತಾವು. ಬೆಳಕಿಗೆ ಆಕರ್ಷಣೆ ಕೊಡಿದ್ರೆ ಏನಾಗುತ್ತೆ, ಅವಾಗ ಗಂಡು ಮತ್ತು ಹೆಣ್ಣು ದುಂಬಿ ಎರಡು ಕೂಡ ಆ ಒಂದು ಬೆಳಕಿಗೆ ಆಕರ್ಷಣೆಗೊಂಡು ಸಂಯೋಜನೆ ಹೊಂದ್ತಾವ. ಎರಡು ಕೂಡ್ಕೊಂಡ ಮೇಲೆ ತದನಂತರ ಏನಪ್ಪ ಅಂದ್ರೆ ಆ ಒಂದು ಹೆಣ್ಣು ದುಂಬಿ ನೇರವಾಗಿ ಏನು ಕೊಟ್ಟಿಗೆ ಗೊಬ್ಬರದಲ್ಲಾಗೋದಕ್ಕೆ ಬದುವಿನ ಆಗೋದಕ್ಕೆ ಅಥವಾ ಅಲ್ಲಲ್ಲಿ ಎಲ್ಲಿ ಕಳೆದಂತ ಗೊಬ್ಬರ ಇರುತ್ತಲ್ಲ ಆ ಒಂದು ಗೊಬ್ಬರದಲ್ಲಿ ಹೋಗ್ಬಿಟ್ಟೇನಪ್ಪ ಅಂದ್ರೆ ಆ ಹೆಣ್ಣು ದುಂಬಿ ಮೊಟ್ಟೆ ಇಡೀ ಚಾಲು ಮಾಡುತ್ತೆ. ಸೊ ಮೊಟ್ಟೆ ಸುಮಾರು 15-20 ದಿವಸ ಮೊಟ್ಟೆ ಇಡ್ತದೆ. ಸೊ ಅಲ್ಲೇ ಮೊಟ್ಟೆ ಇಟ್ಟ ಮೇಲೆ ಏನಪ್ಪ ಅಂದ್ರೆ ಮೊಟ್ಟೆ ಇಟ್ಟಂತಹ ಮರಿಗಳು ಒಂದು ವಾರ ಅಥವಾ ಒಂದು ಎರಡು ವಾರದಲ್ಲಿ ಮೊಟ್ಟೆಯಿಂದ ಮರಿಗಳು ಹೊರಬರುತ್ತೆ. ಸೊ ತದನಂತರ ಮರಿ ಹುಳು ಏನಪ್ಪ ಅಂದ್ರೆ ಆ ಒಂದು ಮರಿಗಳು ಸುಮಾರು 1-2 ವಾರದಷ್ಟು ಅಲ್ಲೇ ಬದುವಿಗೆ ಇದ್ದಂತ ಕಳೆ ಅಥವಾ ಕಳೆದಂತ ಗೊಬ್ಬರ ಅದನ್ನ ತಿನ್ಕೊಂಡು ಏನು ಡೆವಲಪ್ ಆಗ್ತಾ ಇರ್ತದೆ, ಅಭಿವೃದ್ಧಿ ಹೋಗ್ತಾ ಇರ್ತದೆ. ಸೊ ಅಭಿವೃದ್ಧಿ ಹೊಂದಿದ ಮೇಲೆ ತದನಂತರ ಏನಪ್ಪ ಅಂದ್ರೆ ಜೂನ್ ಮುಗಿದ್ಮೇಲೆ ಜುಲೈ ಎರಡನೇ ವಾರದ ತದನಂತರ ಏನಪ್ಪ ಅಂದ್ರೆ ಆ ಒಂದು ಸ್ವಲ್ಪ ಎರಡನೇ ಹಂತದ ಬೇರು ಹುಳು ಏನಪ್ಪ ಅಂದ್ರೆ ಸಾವಕಾಶವಾಗಿ ಏನಪ್ಪ ಅಂದ್ರೆ ಬದುವಿನಿಂದ ಮುಖ್ಯ ಬೆಳೆಗೆ ಬರ್ತಾ ಇರ್ತದೆ. ಸೊ ಹಾಗಾಗಿ ಜುಲೈ 3ನೇ ವಾರದ ನಂತರ ಈ ಒಂದು ಏನಪ್ಪ ಅಂದ್ರೆ ಗೊಣ್ಣೆ ಹುಳುವಿನ ಬಾಧೆ ಅದೇನಪ್ಪ ಅಂದ್ರೆ ಅಡಿಕೆ ಅಥವಾ ತೆಂಗಿನ ಬೆಳೆಗೆ ಅದನ್ನ ಏನೋ ಬೇರನ್ನು ತಿನ್ನಲಿಕ್ಕೆ ಚಾಲು ಮಾಡುತ್ತೆ. ಈಗ ಇದರ ಜೀವನ ಚಕ್ರವನ್ನ ಬಗ್ಗೆ ನೀವು ಹೇಳಿದ್ರಿ, ಈ ಗೊಣ್ಣೆ ಹುಳು ಮಣ್ಣಿನ ಅಡಿಯಲ್ಲಿದೆ, ಹೊರಗೆ ಕಣ್ಣಿಗೆ ಕಾಣುವುದಿಲ್ಲ, ಇದರ ರೋಗ ಲಕ್ಷಣಗಳು ಯಾವ ರೀತಿ ಇರ್ತದೆ, ಯಾವ ರೀತಿ ಗುರುತಿಸಬಹುದು ರೈತರು? ಹೌದು, ಇದು ನೋಡ್ರಿ, ಈ ಒಂದು ಏನಪ್ಪ ಅಂದ್ರೆ ಗೊಣ್ಣೆ ಹುಳು ಅದು ನಮಗೆ ಏನು ಹಾನಿ ಮಾಡ್ಲಿಕ್ಕೆ ಚಾಲು ಮಾಡಿದ್ಮೇಲೆ ಯಾವುದೇ ಥರ ಏನಪ್ಪ ಅಂದ್ರೆ ಅದು ಬೇರನ್ನು ತಿನ್ನೋದ್ರಿಂದ ಲಕ್ಷಣ ತದನಂತರ ಅಲ್ಲೇ ನಾವು ಕೆಳಗೆ ನೋಡ್ಲಿಕ್ಕೆ ಆಗಲ್ಲ. ಮೇಲೆ ಏನಪ್ಪ ಅಂದ್ರೆ ಅದು ಅಡಿಕೆ ಅದು ಈ ಒಂದು ಬೇರು ಹುಳದ ಬಾಧೆಯಿಂದ ಅಡಿಕೆಯಲ್ಲಿ ಹಳದಿ ಆಗ್ತಾವ. ಆಮೇಲೆ ಅಡಿಕೆ ಅಥವಾ ತೆಂಗಿನ ಎರಡು ಯಾವುದೇ ಇರೋದಕ್ಕೆ ಅಡಿಕೆ ಅಲ್ಲಿ ಅಥವಾ ತೆಂಗಿನ ಹಳದಿ ಆಗ್ತಾವ. ಹಳದಿ ಆದ್ಮೇಲೆ ಏನಪ್ಪ ಅಂದ್ರೆ ಅದು ಏನು ಬೆಳವಣಿಗೆ ಕುಂಠಿತಗೊಂಡ್ಬಿಡುತ್ತೆ. ಸೊ ಇದೇನಪ್ಪ ಅಂದ್ರೆ ಪ್ರಮುಖವಾಗಿ ಅಡಿಕೆ ಬೆಳೆ ಹಳದಿ ಆಗತಕ್ಕಂತ ಲಕ್ಷಣ ಇದೆಯಲ್ಲ, ಅದು ಏನು ಹೆಚ್ಚಾನ ವಿಷಯ ಏನಪ್ಪಾ ಅಂದ್ರೆ ಈ ಒಂದು ಬೇರು ಹುಳದ ಬಾಧೆಯಿಂದ ಆಗ್ತಾ ಇರ್ತದೆ. ಈಗ ರೈನೋಸಿರಸ್ ದುಂಬಿಯಲ್ಲಿಯೂ ಕೂಡ ಇಂತಹ ಒಂದು ಸಮಸ್ಯೆ ಬರ್ತದೆ. ಗೊಣ್ಣೆ ಹುಳಿನಲ್ಲಿ ವೈವಿಧ್ಯತೆ ಇರ್ತದ? ರೈನೋಸರಸ್ ದುಂಬಿನ ಬೇರೆ, ಗೊನೆ ದುಂಬಿನ ಬೇರೆ. ಸೊ ರೈನೋಸರಸ್ ಕೂಡ ಅದು ಏನಪ್ಪ ಅಂದ್ರೆ ಅದು ಕೂಡ ಅದು ತಿಪ್ಪ ಗೊಬ್ಬರ ಬರುತ್ತೆ. ಆಮೇಲೆ ಅದು ಕೂಡ ರೈನೋಸರಸ್ ದುಂಬಿ ಮೇಲೆ ಹೋದ್ಮೇಲೆ ಮೇಲೆ ಏನು ಆ ಒಂದು ಅಡಿಕೆ ಮತ್ತು ತೆಂಗಿನ ಬೆಳೆಗಳಿಗೆ ಅಲ್ಲ ಫ್ರಾಂಡ್ಸ್ ನಾವೇನು ಮೇಲೆ ಅಂತ ಹೇಳ್ತೀವಲ್ಲ ಮೇಲ್ಭಾಗ ಇರ್ತಲ್ಲ, ಮೇಲ್ಭಾಗದಲ್ಲಿ ಇದ್ಕೊಂಡಿರಪ್ಪ ಅಂದ್ರೆ ಅದನ್ನ ಏನು ತಿಂತಾ ಹೋಗ್ತದೆ. ತಿನ್ನೋದ್ರಿಂದ ಕೂಡ ಅದು ಯಾವ್ದಾರ ಹಾನಿ ಮಾಡ್ತಾ ಹೋಗುತ್ತೆ. ಅವಾಗ ಕೂಡ ಅಡಿಕೆ ಇದು ಅಥವಾ ತೆಂಗು ಬೆಳೆ ಎಲೆ ಹಳದಿ ಆಗುತ್ತೆ. ಅಲ್ಲ, ಈಗ ಈ ಗೊಣ್ಣೆ ಹುಳು ಎನ್ನುವಂತಹದ್ದು ಈ ರೈನೋಸರಸ್ ದುಂಬಿ ಅಥವಾ ಏನು ಕುರುವೆ ಅಂತ ಹೇಳ್ತೀವಲ್ಲ, ಅದರ ಗೊಣ್ಣೆ ಹುಳು ಮತ್ತು ಬೇರು ಹುಳು ಬೇರೆ ಬೇರೆ, ಅದು ಬೇರೆ ಇದು ಬೇರೆ ರೀ, ಅದು ಚಿಕ್ಕದಿರ್ತದೆ ಚಿಕ್ಕದಿರ್ತದೆ. ಸೊ ಯಾಕಂದ್ರೆ ಇವು ಗೊಣ್ಣೆ ಹುಳದ ಇದ್ರ ಬೇರೆ, ರೈನೋಸರಸ್ ದುಂಬಿ ಇದ್ರ ಬೇರೆ. ಇದು ತಿಪ್ಪೆ ಗೊಬ್ಬರದಲ್ಲಿ. ಹೌದು, ಅದು ತಿಪ್ಪೆ ಗೊಬ್ಬರ ಇರುತ್ತೆ. ಇದೇನಪ್ಪ ಅಂದ್ರೆ ಕೊನೆಯೊಳಗೆ ಇಲ್ಲೇ ಕೇವಲ 8-10 ದಿವಸ ಮಾತ್ರ, ಮೊದಲು ಮೊಟ್ಟೆದು ಬರೀ ಮಂತ ಹೊಳ ಮಾತ್ರ ಒಂದು ವಾರ ಅಷ್ಟೇ ಇರ್ತದೆ. ತದನಂತರ ಅದೇನಪ್ಪ ಬೆಳಗ್ಗೆ ಆಕರ್ಷಣೆ ಬಿಟ್ಟು ಬೇರೊಂದು ತಿನ್ಲಿಕ್ಕೆ ಚಾಲು ಮಾಡುತ್ತೆ. ಜುಲೈ 3ನೇ ವಾರದಿಂದ ಸುಮಾರು 2.5 ತಿಂಗಳವರೆಗೂ, ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ 2ನೇ ವಾರದವರೆಗೂ ಕೂಡ ಏನಪ್ಪ ಅಂದ್ರೆ ಈ ಒಂದು ಕೊನೆಯೊಳು ದುಂಬಿ ಅದು ಅಲ್ಲೇ ಬೇರೆ ಹತ್ರ ಇರುತ್ತೆ, ಬೇರನ್ನ ತಿಂದು ನಾಶ ಮಾಡ್ತಾ ಇರುತ್ತೆ. ಸೊ ಬೇರನ್ನು ತಿಂದು ನಾಶ ಮಾಡೋದ್ರಿಂದ ಏನಾಗುತ್ತೆ, ನಮ್ಗೆ ಅಡಿಕೆ ಒಂದು ಸರಿಯಾಗಿ ಅದು ಬೆಳಿಲಿಕ್ಕೆ ಚಾಲು ಆಗಲ್ಲ, ಆಮೇಲೆ ಹಳದಿ ಬಣ್ಣ ಆಗುತ್ತೆ, ಬೆಳೆ ಕುಂಠಿತ ಇರುತ್ತೆ. ಸೊ ಈ ತರ ಏನಪ್ಪಾ ಅಂದ್ರೆ ಅದು ಬಾಧೆ ಉಂಟು ಮಾಡಿ ಚಾಲು ಮಾಡುತ್ತೆ. ಈಗ ಒಂದು ಅಡಿಕೆ ಮರದಲ್ಲಿ ಆಗ್ಬೋದು ಅಥವಾ ಒಂದು ತೆಂಗಿನ ಮರದಲ್ಲಿ ಆಗ್ಬೋದು, ಸುತ್ತಲೂ ಕೂಡ ಈ ಗೊಣ್ಣೆ ಹುಳುಗಳು ಇರ್ತಾವೋ ಅಥವಾ ಒಂದು ಎರಡು ಇರ್ತಾವೋ? ಇಲ್ಲ, ನೀವು ಅಡಿಕೆ ಬೆಳೆಯಲ್ಲಿ ಏನಪ್ಪಾ ಅಂದ್ರೆ ಕೆಳಭಾಗದಲ್ಲಿ ನೋಡಿದಾಗ ಸುಮಾರು ಒಂದು ಅಡಿಕೆ ಗಿಡ ಬಿಡದಲ್ಲಿ ನೀವು ಸ್ವಲ್ಪ ಕೆಬರಿ ನೋಡಿದಾಗ ಸುಮಾರು 7-8 ಗೊಣ್ಣೆ ಹುಳು ಕಂಡುಬಿಡ್ತಾವ್ರಿ. ಒಂದೇ ಒಂದೇ ಇರದ ಸುಮಾರು 6-8 ಹಿಂಗೆ ನೀವು, ಯಾಕೆಂದ್ರೆ ಆ ಒಂದು ಬೇರಿನ ಭಾಗದಿರ್ತಲ್ಲ, ಬೇರು ಬಿಟ್ಟಂತ ಭಾಗವನ್ನು ಸ್ವಲ್ಪ ಮಟ್ಟಿಗೆ ನೀವು ಕುರ್ಪಿಯಿಂದ ಅಥವಾ ಇದರಿಂದ ನೀವು ಕೆರೆದು ನೋಡಿದಾಗ ಸುಮಾರು ನಿಮಗೆ 6-8 ಹುಳುಗಳ ಲಕ್ಷಣ ನಮಗೆ ಗೊತ್ತಾಗುತ್ತೆ. ಎಷ್ಟು ಆಳದಲ್ಲಿ ಇರ್ತವೆ? ಸೊ ಮೇಲ್ಭಾಗದ 10 ಸೆಂಟಿಮೀಟರ್ ಏನ್ ನಾವು ಏನೋ ಅರ್ಧ ಫೀಟ್ ಅಷ್ಟೇ ರೀ, ಏನ್ ನಾವು ಇಂಗ್ಲಿಷ್ ರೂಟ್ ಜೋನ್ ಅಂತ ಕರಿತೀವಿ, ಅಥವಾ ಬೇರಿನ ಒಂದು ಮಟ್ಟ, ಆ ಒಂದು ಬೇರೆ ಬೆಳೆತಿರೋ ಪ್ರದೇಶ ಇರ್ತಲ್ಲ, ಸುಮಾರು 10 ಸೆಂಟಿಮೀಟರ್ ಇದರಲ್ಲಿ ಸುಮಾರು ಮೇಲ್ಭಾಗದಷ್ಟೇ ಇರುತ್ತೆ. ಬಹಳ ಆಳ ಇರೋದು ಮೇಲ್ಭಾಗದಲ್ಲಿ ಮಾತ್ರ ಇರುತ್ತೆ. ಆ ಒಂದು 10 ಸೆಂಟಿಮೀಟರ್ ಮೇಲ್ಭಾಗದಲ್ಲಿ ಆ ಒಂದು ಗೊಣ್ಣೆ ಹುಳುಗಳ ಬಾಧೆ ಜಾಸ್ತಿ ಇರ್ತದೆ. ಬೇರಿನ ಇಡೀ ಭಾಗವನ್ನು ಕರೆದು ಮೇಲ್ಭಾಗ ಮಾತ್ರ ಇಲ್ಲ, ಬೇರಿನ ಇಡೀ ಭಾಗ, ಸಂಪೂರ್ಣ ಭಾಗ ಬೇರೆ ಬಿಟ್ಟಿದ್ರೆ ಅದು ಬೇರಿನ ಯಾವುದೇ ಇರುವಾಗ ಆ ಭಾಗವನ್ನು ಮಾತ್ರ ತಿಂದು ಹಾನಿ ಮಾಡ್ತಾ ಇರ್ತದೆ. ಯಾವುದು ಕೂಡ ಇದರಲ್ಲೇನಪ್ಪ ಅಂದ್ರೆ ನಾವು ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಬೇರೆ ಅಷ್ಟೇ ಅಂತಲ್ರಿ, ಒಟ್ಟಲ್ಲಿ ಬೆಳೆದಂತ ಏನು, ಯಾಕಂದ್ರೆ ಆ ಒಂದು ಗೊಣ್ಣೆ ಹುಳು ಒಂದು ಏನಪ್ಪ ಅಂದ್ರೆ ಉತ್ತಮವಾದಂತ ಅದರ ಮ್ಯಾಂಡಿಬಲ್ಸ್ ಬಲಿಷ್ಠವಾದಂತಹ ಹಲ್ಲು ಇರ್ತಾವ ಅದಕ್ಕೆ ಮ್ಯಾಂಡಿಬಲ್ಸ್. ಸೊ ಹಾಗಾಗಿರಪ್ಪ ಅಂದ್ರೆ ಆ ಒಂದು ಬೇರನ್ನು ಕಟ್ ಮಾಡಿ ನಾಶ ಮಾಡ್ತಕ್ಕಂಥದ್ದು ಅದು ಪ್ರಮುಖವಾದಂತ ಲಕ್ಷಣ. ಈಗ ಒಂದು ಮರಕ್ಕೆ ಹಾನಿ ಆಗಬೇಕು ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಇದ್ರೆ ಹಾನಿ ಆಗ್ತದೆ? ಒಂದು ಎರಡು ಇದ್ರೆ ಆಗ್ಲಿಕ್ಕಿಲ್ಲ. ಇಲ್ಲ, ಒಂದು ಎರಡು ಇದ್ರಲ್ಲಿ ಆದ್ರೂ ಏನಪ್ಪ ಒಂದು ಇದ್ರು ಕೂಡ ಏನೋ ಏನಾಗುತ್ತೆ, ಅದು ಗೊಣ್ಣೆ ಹುಳು ಒಂದು ಎರಡು ಇದ್ರು ಕೂಡ ಏನಪ್ಪ ಅಂದ್ರೆ ಕಟ್ ಮಾಡೋದ್ರಿಂದ, ಯಾಕೆ ಸತತವಾಗಿ ಬೇರೆ ಕಟ್ ಮಾಡೋದ್ರಿಂದ ಹಾನಿ ಜಾಸ್ತಿ ಆಗುತ್ತದೆ. ಇವನ್ ನಾವು ಒಂದು ಎರಡು ಇದ್ರು ಕೂಡ ಇದಾಯ್ತು ಅದು ಹಾನಿ ಮಾಡೇ ಮಾಡುತ್ತದೆ. ಸೊ ನಾವೇನೋ ಈ 8-10 ಆಗುವರೆಗೂ ಬಿಡತಕ್ಕಂತ ಇದ್ರಲ್ಲಿ, ಬಟ್ ಇವನ್ 1, 2, 3 ಹಿಂಗೆ ಇದ್ರೂ ಕೂಡ ಹಾನಿ ಮಾತ್ರ ಆಗುತ್ತೆ. ಅದು ಬಹಳ ಒಂದು ಇದು, ಯಾಕಂದ್ರೆ ಆ ಬೇರೆ ಹುಳುವಿನ ಹುಳದ ಬಾದ ಲಕ್ಷಣ ಏನಪ್ಪಾ ಅಂದ್ರೆ ಬೇರೆನ ಕಟ್ ಮಾಡೋದು ಮಾತ್ರ ಲಕ್ಷಣ. ಹಾಗಾಗಿ ಇವನ್ ನಾವು 2-3 ಇದ್ರು ಕೂಡ ಅದು ಲಕ್ಷಣ ಬಾಧೆ ಚೆನ್ನಾಗಿ ಬಾಧೆ ಜಾಸ್ತಿ ಆಗುತ್ತೆ, ಹೆಚ್ಚು ಬಾಧೆ ಕೊಡುತ್ತೆ. ಅಡಿಕೆ ಮತ್ತು ತೆಂಗು ಮರ ಅಲ್ಲದೆ ಬೇರೆ ಒಂದು ಕಾಡು ಮರವೋ ಅಥವಾ ಬೇರೆ ಏನಾದ್ರು ಮರ ಇದ್ರೆ ಅದರ ಬೇರೆನೂ ಕೂಡ ತಿಂತವ? ಇಲ್ಲರಿ, ಅದು ಯಾಕಂದ್ರೆ ಪ್ರಮುಖ ಅಡಿಕೆ ಮತ್ತು ತೆಂಗು ಮಾತ್ರ ಇರುತ್ತೆ, ಬೇರೆ ಬೆಳೆನು ಕೂಡ ನಾಶ ಮಾಡ್ತದೆ ಬೇರೆ. ಆದ್ರೆ ಅಲ್ಲಿ ಅದಕ್ಕೆ ಯಾಕಂದ್ರೆ ಅಡಿಕೆ ಬೆಳೆಗೆ ಮತ್ತು ತೆಂಗಿನ ಬೆಳೆಗೆ ಇರ್ತಕ್ಕಂಥ ಅದರ ಒಂದು ಅದರ ಅಸೋಸಿಯೇಷನ್, ಅದರ ಒಂದು ಸಂಬಂಧ ಇರ್ತಲ್ಲ, ಬೇರೆ ಬೆಳೆಗೆ ಅಷ್ಟು ಇದಾಗಲ್ಲ, ಅದು ಇದಾಗಲ್ಲ. ಪರ್ಯಾಯ ಇಲ್ಲ, ಪರ್ಯಾಯ ಆ ಕಡೆ ಹುಡುಕ ಹೋಗಲ್ರಿ ಅದು ಬೇರೆ. ಅದು ಅಡಿಕೆ ಮತ್ತು ತೆಂಗಿದ್ರೆ ಮಾತ್ರ ಅದಕ್ಕೆ ಇದು ಮಾಡ್ತಾ ಹೊರತು ಬೇರೆ ಯಾವುದು ಕಾಡು ಮರ ಆಗೋದಕ್ಕೆ ಬೇರೆ ಆಗೋದಕ್ಕೆ ಅದಕ್ಕೆಲ್ಲ ಹೋಗಲ್ಲ. ಅಲ್ಲಿ ಅಷ್ಟೇ ಸ್ವಲ್ಪ ಮಟ್ಟಿಗೆ ಇರ್ಬೋದು ಅಷ್ಟೇ, ಒಂದೆರಡು ಮಟ್ಟಿಗೆ. ಅದೇನಪ್ಪ ಹೆಚ್ಚಾನು ಹೆಚ್ಚು ಇದೇ ಬೆಳಗ್ಗೆ ಲಾಸ್ಟ್ ಮಾಡೋದು. ವರ್ಷದ ಮಳೆಗಾಲದ ಪ್ರಾರಂಭದಲ್ಲಿಂದ ಜೂನ್ ತಿಂಗಳಲ್ಲಿ ಇದರ ಬಾಧೆ ಜಾಸ್ತಿ ಅಂತ ಹೇಳಿದ್ರೆ, ಹೆಚ್ಚು ಕಮ್ಮಿ 1 ತಿಂಗಳು ಇರ್ತದೆ ಮಣ್ಣಿನಲ್ಲಿ ಆಮೇಲೆ? ಇಲ್ಲ, ಓಕೆ. ಇಲ್ಲಿ ಏನಪ್ಪ ಅಂದ್ರೆ ನಾವು ಇದು ಜುಲೈ ತಿಂಗಳದಲ್ಲಿ ಮಾತ್ರ ಕಡಿಮೆ ಇರುತ್ತೆ. ಜುಲೈ ತಿಂಗಳ ಮುಗಿದ್ಮೇಲೆ ಆಗಸ್ಟ್ ತಿಂಗಳಿಂದ ಮೊದಲನೇ ವಾರದ ಹಿಡಿದು ಆಗಸ್ಟ್ ತಿಂಗಳ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ 3ನೇ ವಾರದವರೆಗೂ ಸುಮಾರು 2.5 ತಿಂಗಳವರೆಗೂ ಕೂಡ ಏನಪ್ಪ ಅಂದ್ರೆ ಬೇರು ಹುಳು ಅಲ್ಲೇ ಇರೋದ್ರಿಂದ ಅದು ಹಾನಿ ಮಾಡುತ್ತದೆ. ಅಕ್ಟೋಬರ್ 3ನೇ ವಾರ ತನಕ ಕೂಡ ಏನಪ್ಪ ಅಂದ್ರೆ ಈ ಬೇರು ಹುಳು ಅನ್ನೋ ಬಾಧೆ ನಾವು ಅಡಿಕೆ ಬೆಳೆಯಲ್ಲಿ ನೋಡ್ಬೋದು. ಸೊ ಹಾಗಾಗಿ ಅದು ಈ ಒಂದು ಏನಪ್ಪ ಅಂದ್ರೆ ಈ ಒಂದು ಹಂತ ಇದೆಯಲ್ಲ, ಬಹಳ ಪ್ರಮುಖವಾದಂತ. ಯಾಕಂದ್ರೆ ತದನಂತರ ಏನು ಇವೆಲ್ಲ ಅಡಿಕೆ ಬೆಳೆ ಏನು ಹೂ ಬಿಡೋದು ಕಾಯಿ ಕಟ್ಟೋದು ಇದಾಗುತ್ತೆ. ಅದಕ್ಕಾಗಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಆಮೇಲೆ ಅಕ್ಟೋಬರ್ 3ನೇ ವಾರದವರೆಗೂ ಕೂಡ ಏನಪ್ಪ ಅಂದ್ರೆ ಈ ಒಂದು ಏನು ಗೊಣ್ಣೆ ಹುಳುವಿನ ಬಾಧೆ ಅಡಿಕೆ ಬೆಳೆಯಲ್ಲಿ ಅತಿ ಹೆಚ್ಚು ಕಂಡು ಬರುತ್ತೆ. ಆಮೇಲೆ ಈಗ ಗೊಣ್ಣೆ ಹುಳುವಿನ ಒಂದು ಸಮಗ್ರ ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕಾಗ್ತದೆ? ನೋಡ್ರಿ, ಸಮಗ್ರವಾಗಿ ನಿರ್ವಹಣೆ ಅಂದ್ರೆ ನಾನು ಹೇಳಿದೆ, ಯಾಕಂದ್ರೆ ಕೇವಲ ಪೀಡಿನಾಶಕ ಅಷ್ಟೇ ಅಲ್ಲ, ಸಮಗ್ರವಾಗಿ ನಿರ್ವಹಣೆ ಮಾಡೋಕ್ಕೂ ಬಹಳ ಅನುಕೂಲ ಇದೆ. ಮೊದಲನೇದಾಗಿ ನಾವು ಈಗಾಗಲೇ ಹೇಳಿದ್ನಲ್ಲ ನಿಮ್ಗೆ, ಏನು ಈ ಒಂದು ಮೇ ಮತ್ತು ಜೂನ್ ತಿಂಗಳಲ್ಲಿ ಮೊದಲೇ ಒಂದು ಹೇಳಿದೆ, ಯಾಕಂದ್ರೆ ಮಳೆ ಆದ್ಮೇಲೆ ದೀಪದ ಬೆಳಕಿಗೆ ಆಕರ್ಷಣೆಗೊಳ್ತಕ್ಕಂಥ ದುಂಬೆ ಅಂತ ಹೇಳಿದ್ನಲ್ಲ. ಹಾಗಾಗಿ ನಾವು ಮೊದಲನೇ ಮೇ ಮತ್ತು ಜೂನ್ ತಿಂಗಳಲ್ಲಿ ದೀಪದ ಬಲೆಗಳನ್ನ ಹಿಡಿಯೋದು ಬಹಳ ಸೂಕ್ತ. ದೀಪದ ಬಲೆ ಹೇಗಪ್ಪ, ಮೊದಲೇ ಮಳೆ ಆದ ತಕ್ಷಣ ಮಳೆ ಆದ್ಮೇಲೆ ಏನೋ ದೀಪದ ಬಲೆ ಅಂದ್ರೆ ಒಂದು ಸಣ್ಣದಾದಂತ ಬಿಸ್ಕಿಟ್ನ ಟಿನ್ ಅಲ್ಲಿ ಅಥವಾ ಬಕೆಟ್ ಅಲ್ಲಿ ಏನಪ್ಪ ಅಂದ್ರೆ ಬಕೆಟ್ ನಲ್ಲಿ ಮುಕ್ಕಾಲು ಭಾಗದಷ್ಟು ಆ ಹಾಳೆಗಳನ್ನ ಪೇಪರ್ಸನ್ನ ನೀವು ಮುದ್ರಿ ಮಾಡಿ ಅಥವಾ ಫೋಲ್ಡ್ ಮಾಡಿ ಮುಕ್ಕಾಲು ಭಾಗದಷ್ಟು ಬಕೆಟ್ ಹಾಕಬೇಕು ಪೇಪರ್ನ, ಮರಳ ಪೇಪರ್ ಅಷ್ಟೇ. ಪೇಪರ್ ಹಾಕಿದ್ಮೇಲೆ ಆಮೇಲೆ ಬಕೆಟ್ನ ನಾಲ್ಕು ಕೆಳಭಾಗದಲ್ಲಿ ಬಕೆಟ್ನ ನಾಲ್ಕು ಮೂಲೆಯ ಭಾಗದಲ್ಲಿ ಒಂದು ಹತ್ತಿ ಅಥವಾ ಅರಳಿಯನ್ನು ನೀವು ನುವಾನ್ ಕೀಟನಾಶಕದಲ್ಲಿ, ಅದಕ್ಕೆ ನಾವು DDP ಅಂತ ಕರಿತೀವಿ, ನುವಾನ್ ಕೀಟನಾಶಕದಲ್ಲಿ ಅದ್ದು ಬಿಟ್ಟು ನೀವು ಬಕೆಟ್ನ ಕೆಳಭಾಗದಲ್ಲಿ ಇಟ್ಟು ಮೇಲೆ ಎಲ್ಲ ಸ್ವಲ್ಪ ಹಾಳಿಯನ್ನು ತುಂಬಿ ಅಂತ ಒಂದು ಬಕೆಟನ್ನು ನೀವು ದೀಪದ ಬೆಳಗ್ಗೆ ದೀಪದ ಎಲ್ಲೆಲ್ಲಿ ದೀಪ ಇರ್ತಲ್ಲ ದೀಪದ ಬಲೆಯ ಕೆಳಗಡೆ ಅಥವಾ ದೀಪ ಬೆಳಕಿನ ಪಕ್ಕದಲ್ಲಿ ಕೆಳಗೆ ಇಟ್ಟರೆ ಏನಾಗುತ್ತೆ, ನೇರವಾಗಿ ದುಂಬುಗಳು ಆ ದೀಪದ ಆಕರ್ಷಣೆ ಕೊಟ್ಬಿಟ್ಟು ಬಕೆಟ್ಲಿ ಬಿಡ್ತಾವೆ. ಆಮೇಲೆ ಬಕೆಟ್ಲಿ ಬಿದ್ದಾಗ ಹುಳುಗಳು ಬಕೆಟ್ಲಿ ಬಿದ್ದಾಗ ಏನಪ್ಪ ಅಂದ್ರೆ ಆ ಒಂದು ನುವಾನ ಏನು ಇದು ವಾಸನೆಗೆ, ಯಾಕಂದ್ರೆ ಅದು ಏನಪ್ಪ ಅಂದ್ರೆ ಫಿಂಬಿಗಂಟ್ ಆಕ್ಷನ್, ಅದು ವಾಸನೆ ಉಳ್ಳಂತ ಕೀಟನಾಶಕ ಅದು, ಅದಕ್ಕೆ ನುವಾನ ವಾಸನೆಗೆ ಏನಪ್ಪಾ ಅಂದ್ರೆ ದುಂಬುಗಳು ಅಲೆ ಸುತ್ತೋಗ್ಬಿಡ್ತಾವ. ಇದು ಮೊದಲನೇದಾಗಿ ಮಾಡತಕ್ಕಂಥ ಬಹಳ ಸಿಂಪಲ್, ಯಾವುದು ಕೂಡ ಖರ್ಚಿಲ್ಲ ಏನಿಲ್ಲ, ಬಹಳ ಕಡಿಮೆ ಖರ್ಚಿನಲ್ಲಪ್ಪ ಅಂದ್ರೆ ದೀಪದ ಬಲೆಗಳನ್ನು ಉಪಯೋಗಿಸಿ ಹಾನಿ ಮಾಡತಕ್ಕಂಥ ಇದು ಮೊದಲನೇದು. ಎರಡನೇದು ಇದು ಅತಿ ಹೆಚ್ಚು ಅಂದ್ರೆ ಬಹಳ ಪ್ರಮುಖವಾಗಿ ಎಲ್ಲಾ ರೈತರು ಕೂಡ ಸಮಗ್ರವಾಗಿ ಮಾಡತಕ್ಕಂಥ ವಿಧಾನ. ಇಲ್ಲಿ ಏನಪ್ಪ ಇದು ಬಹಳ ಕಡಿಮೆ ಖರ್ಚು ಬರಲ್ಲ, ನಾವೆಲ್ಲ ಕೇಳಿದ್ವಿ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಬೇವಿನ ಹಿಂಡಿ ನೀಮ್ ಕೇಕ್, ಬೇವಿನ ಹಿಂಡಿಯನ್ನು ಕೂಡ ಏನಪ್ಪ ಅದು ಇದು ಒಂಥರ ರಾಮಬಾಣ ಇದ್ದಂಗೆ. ಬೇವಿನ ಹಿಂಡಿ ಪ್ರತಿಯೊಂದು ಗಿಡಕ್ಕೂ 250 ಗ್ರಾಮ್ ಸುಮಾರು 1/2 kg ನಾವು ಏನು ಏಪ್ರಿಲ್ ಮೇ ಜೂನ್ ತಿಂಗಳಲ್ಲಿ ಹಾಕ್ತಿವಿ ಗೊಬ್ಬರ ಹಾಕ್ತಿವಲ್ಲ, ಆ ಟೈಮ್ದಲ್ಲಿ ಏನಪ್ಪ ಅಂದ್ರೆ ಪ್ರತಿಯೊಂದು ಗಿಡಕ್ಕೆ ಈ ಒಂದು ಬೇವಿನ ಹಿಂಡಿಯನ್ನು ಸುಮಾರು 1/2 kg ಬೇವಿನ 250 ಗ್ರಾಮ್ 1/2 kg ಬೇವಿನ ಹಿಂಡಿಯನ್ನು ಹಾಕೋದ್ರಿಂದ ಕೂಡ ಏನಪ್ಪ ಅಂದ್ರೆ ಅದು ಏನಪ್ಪ ಅಂದ್ರೆ ಅದು ಗೊನ್ನೆ ಹುಡುಗರ ಬಾತಿಲಿ ಇದು ಆಗುತ್ತೆ. ಬಹಳ ಉತ್ತಮವಾದಂತ ಇದು ಕೀಟನಾಶಕ ಇದು. ಈ ಬೇವಿನ ಹಿಂಡಿ ಕೇವಲ ಕೀಟನಾಶಕ ಅಷ್ಟೇ ಅಲ್ಲ, ರೋಗ ನಾಶಕನೂ ಹೌದು ಪೌಷ್ಟಿಕಾಂಶನೂ ಹೌದು. ಹಾಗಾಗಿ ಪ್ರತಿಯೊಂದು ಗಿಡಕ್ಕೆ ನಾವು 1/2 kg 250 ಗ್ರಾಮ್ ಬೇವಿನ ಹಿಂಡಿ ಹಾಕೋದ್ರಿಂದ ಉತ್ತಮವಾಗಿ ಇದು ಆಗುತ್ತೆ. ಇದು ಎರಡನೇದ್ರಿ. ಆಮೇಲೆ ಮೂರನೇದು, ನೀವು ಹೆಚ್ಚಾನು ಹೆಚ್ಚು ಕೀಟನಾಶಕ ಬಳಸೋದು ತದನಂತರ ಬಳಸಿದಂತೆ. ಅದು ಮೂರನೇದು ಏನಪ್ಪ ಅಂದ್ರೆ ನಾವು ಹೇಳೋದು ಜೈವಿಕ ಕೀಟನಾಶಕ ಮುಖಾಂತರ ಗೊನ್ನೆ ಹುಳನ್ನು ನಿರ್ವಹಣೆ ಮಾಡ್ತಕ್ಕಂಥ ಅಥವಾ ಹಾನಿ ಮಾಡ್ತಕ್ಕಂಥ ಪದ್ಧತಿ. ಜೈವಿಕ ಕೀಟನಾಶಕ ಅಂದ್ರೆ ಒಂದು ಅಂದ್ರೆ ರೈತರ ಮಿತ್ರ ಜೀವಿ, ರೈತನ ಒಂದು ಏನು ಫಾರ್ಮರ್ ಫ್ರೆಂಡ್ ಮಿತ್ರ ಜೀವಿ ಅಂತ ನಾವು ಹೇಳ್ತೀವಿ. ಇದ್ರ ಹೆಸರು ಏನಪ್ಪ ಅಂದ್ರೆ ಮೆಟ್ರೈಜಿಯಂ ಅನಿಸೋಪ್ಲೆ ಅಂತಕ್ಕಂಥ ಕೀಟನಾಶಕ. ಮೆಟ್ರೈಜಿಯಂ ಇದು ಬಯೋಕಂಟ್ರೋಲ್ ಏಜೆಂಟ್. ಇವೇನಪ್ಪ ಅಂದ್ರೆ ಇದು ಉಪಯೋಗಕಾರಿ ಶಿಲೀಂಧ್ರ. ಮೆಟ್ರೈಜಿಯಂ ಅನಿಸೋಪ್ಲೆ ಅಂತಕ್ಕಂಥದ್ದು ಇದೇನಪ್ಪ ಅಂದ್ರೆ ಉಪಯೋಗವಾಗ್ತಕ್ಕಂಥ ಶಿಲೀಂಧ್ರ. ಈ ಶಿಲೀಂಧ್ರವನ್ನು ಬಳಸಿನೂ ಕೂಡ ನಾವು ಅಡಿಕೆ ಬೆಳೆಯಲ್ಲಿ ಗೊನ್ನೆ ಹುಳುವಿನ ಬಾಧೆ ಕಂಟ್ರೋಲ್ ಮಾಡೋದ್ರಿ. ಸೊ ಹಾಗಾಗಿ ಇದನ್ನ ನಾವು ಈಗ ಯಾವ ಥರ ಬಳಸಬೇಕು, ಬಳಸ್ತಕ್ಕಂಥ ವಿಧಾನ ಕೂಡ ಇದ್ದಾರೆ. ಇದೇನಪ್ಪ ಅಂದ್ರೆ ಈ ಒಂದು ಮೆಟ್ರೈಜಿಯಂ ಅನಿಸೋಪ್ಲೆ ಅಂತಕ್ಕಂಥ ಅಂದ್ರೆ ಶಿಲೀಂಧ್ರ ಉಪಯೋಗಕಾರಿ ಶಿಲೀಂಧ್ರ ರೈತನ ಮಿತ್ರ ಜೀವಿ ಏನಪ್ಪಾ ಅಂದ್ರೆ ಇದು ಕೂಡ ಏನೋ ಫಂಗಸ್ ಇದೆ ಆಕ್ಚುಲಿ ಅಂದ್ರೆ ಶಿಲೀಂಧ್ರ ಇದು. ಇದು ಹಾನಿ ಮಾಡ್ತಕ್ಕಂಥ ಶಿಲೀಂಧ್ರ ಅಲ್ಲ, ಇದೇನಪ್ಪ ರೈತನಿಗೆ ಉಪಯೋಗವಾಗ್ತಕ್ಕಂಥ ಶಿಲೀಂಧ್ರ ಇದು. ಇದು ಶಿಲೀಂಧ್ರ ಏನಪ್ಪ ಅಂದ್ರೆ ಇದೇನ್ ಮಾಡುತ್ತೆ, ನಾವು ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಹಾಕ್ಬೇಕು. ಇದೇನಪ್ಪ ಅಂದ್ರೆ ಗೊನ್ನೆ ಹುಳುವಿನ ದೇಹಕ್ಕೆ ತಾಗಿದಾಗ ಏನಪ್ಪ ಗೊನ್ನೆ ಹುಳುವಿನ ದೇಹದ ಮೇಲ್ಭಾಗದಲ್ಲಿ ಈ ಶಿಲೀಂಧ್ರ ಬೆಳಿತಿತ್ತು. ಬೆಳೆದ್ರಿಂದ ಏನಾಗುತ್ತೆ ಆಟೋಮೆಟಿಕ್ ಏನಪ್ಪ ಅಂತಂದ್ರೆ ಈ ಒಂದು ಗೊನ್ನೆ ಹುಳುವಿನ ಆಕ್ಟಿವಿಟಿ ಕಡಿಮೆ ಆಗುತ್ತೆ, ಅದರ ಚಲನವನ್ನು ಕಡಿಮೆ ಆಗುತ್ತೆ, ತದನಂತರ ಇದು ಆಗ್ಬಿಡುತ್ತೆ. ಹಾಗಾಗಿ ಇದು ಮೆಟ್ರೈಜಿಯಂ ಅನಿಸೋಪ್ಲೆ ಅಂತಕ್ಕಂಥ ಬಹಳ ಪರಿಸರ ಪ್ರಿಯ, ಎಕೋ ಫ್ರೆಂಡ್ಲಿ, ಆಮೇಲೆ ಯಾವುದೂ ಕೂಡ ಇದರ ದುಷ್ಪರಿಣಾಮ ಇಲ್ಲ. ಆಮೇಲೆ ಕೇವಲ ಗೊನ್ನೆ ಹುಳುವನ್ನು ಮಾತ್ರ ಇದು ಏನೋ ಇದು ನಾಶ ಮಾಡೋದ್ರಿಂದ ಬಹಳ ಉಪಯೋಗಕಾರಿ ಶಿಲೀಂಧ್ರ ಇದೆ. ಇದನ್ನು ಕೂಡ ನೀವು ಇವು ಹಾಕ್ಬಿಟ್ಟು ಹತೋಟಿ ಮಾಡೋದು ಪ್ರಮುಖವಾದಂಥ ವಿಧಾನ. ಇನ್ನು ಇಲ್ಲಿ ನಾವು ಮೆಟ್ರೈಜಿಯಂ ಅನಿಸೋಪ್ಲೆ ಅಂತ ಹೇಳಿದ್ರೆ ನಿಮಗೆ ಇದನ್ನು ಪ್ರಮಾಣ ಅಂತ ನಿಮಗೆ ಕೇಳ್ಬೋದು ನೀವು, ಸರ್ ಎಷ್ಟು ಏನು ಎಷ್ಟು ಪ್ರಮಾಣ ಹಾಕ್ಬೋದು ಏನು ಅಂತ ಕೂಡ. ಇದೇನಿಲ್ಲರಿ, ಭಾಳ ಸಿಂಪಲ್. 1 ಟನ್ 1 kg ಮೆಟ್ರೈಜಿಯಂ ಅನಿಸೋಪ್ಲೆ ಅಂತಕ್ಕಂಥ ಈ ಒಂದು ಶಿಲೀಂಧ್ರ ಉಪಯೋಗಕಾರಿ ಶಿಲೀಂಧ್ರವನ್ನು ಬೆರೆಸಬೇಕು. ಬೆರೆಸ್ಬಿಟ್ಟು ಸುಮಾರು 8-10 ದಿವಸ ನೆರಡಿನಲ್ಲಿ ಒಣಸ್ಬೇಕದು. ಒಣಗಿಸ್ಬಿಟ್ಟು ಸಾಕಷ್ಟೇ ಆ ಒಂದು, ಯಾಕೆಂದ್ರೆ ನಾ ಹೇಳಿದಲ್ಲ 1 ಟನ್ ಕೊಟ್ಟಿಗೆ ಗೊಬ್ಬರದಲ್ಲಿ 1 kg ಮೆಟ್ರೈಜಮನ್ನು ಮಿಕ್ಸ್ ಮಾಡಿ ಸುಮಾರು 1 ವಾರದಷ್ಟು ನೆರಳು ನೆಲೆಸಿಬಿಟ್ಟು ಆಮೇಲೆ ಗೊಬ್ಬರವನ್ನು ಏನಪ್ಪಾ ಅಂದ್ರೆ ಪ್ರತಿಯೊಂದು ಗಿಡಕ್ಕೂ ಕೂಡ ಸುಮಾರು 5-10 kg ಅಷ್ಟು ನೀವು ಗೊಬ್ಬರವನ್ನು ಈ ಒಂದು ಕೊಟ್ಟೆ ಗೊಬ್ಬರ ಹಾಕ್ತಿರ್ತಾರಲ್ಲ ಅದೇ ಥರ ಅದೆಲ್ಲ ಮಿಕ್ಸ್ ಮಾಡಿ ಇದೇ ಕೊಟ್ಟೆ ಗೊಬ್ಬರವನ್ನು ಮಿಕ್ಸ್ ಮಾಡಿದಂಥ ಮೆಟರೈಸಮ್ ಅನಿಸೊಪ್ಪಲ್ಲಿ ಇದ್ದಂಥ ಕೊಟ್ಟೆ ಗೊಬ್ಬರವನ್ನು ನೀವು ಪ್ರತಿಯೊಂದು ಗಿಡಕ್ಕೂ 5-10 kg ನೀವು ಮೇ ಇಲ್ಲವೇ ಜೂನ್ ತಿಂಗಳಲ್ಲಿ ಹಾಕೋದ್ರಿಂದ ಇದಾಗುತ್ತೆ. ಸೊ ಈ ಥರ ಹಾಕಿದಾಗ ಏನಾಗುತ್ತಾರೆ, ಸರಳ ಒಂದು ನೇರವಾಗಿ ಏನಪ್ಪ ಅಂದರೆ ಒಳಗೆ ಕೊಟ್ಟೆ ಗೊಬ್ಬರದಲ್ಲಿ ಮೆಟರೈಸಮ್ ಅಂತಕ್ಕಂಥ ಶಿಲೀಂಧ್ರ ಇರೋದ್ರಿಂದ ಏನಾಗುತ್ತೆ, ಅದು ಯಾವಾಗಲೂ ಕೂಡ ಏನಾದರೂ ಗೊನ್ನೆಯೊಳಗೆ ಇತ್ತು ಅಂತಂದರೆ ಆ ಒಂದು ಬೇರು ಹುಳದ ದೇಹದ ತಾಗಿಸಂದ್ರೆ ಬೇರು ಹುಳದ ದೇಹದ ಮೇಲೆ ಈ ಒಂದು ಮೆಟರೈಸಮ್ ಶಿಲೀಂಧ್ರ ಬೆಳೀತಾ ಹೋಗುತ್ತೆ. ಸೊ ನೇರವಾಗಿ ಬೆಳೆಯೋದ್ರಿಂದ ಏನಾಕಂದ್ರೆ ಇದರ ಪ್ರಮುಖವಾಗಿ ನಾಶ ಮಾಡತಕ್ಕ ವಿಧಾನ ಏನಪ್ಪ ಅಂದ್ರೆ ಮೆಟರೈಸಮ್ ಅನಿಸೊಪ್ಪಲೆ ಯಾವಾಗ ಬೇರು ಹುಳದ ದೇಹಕ್ಕೆ ತಾಗುತ್ತಂದ್ರೆ ಅವಾಗ ಆ ಒಂದು ಬೇರೆ ಹುಳುವಿನ ಆಕ್ಟಿವಿಟಿ ಬೇರೆ ಹುಳದ ಚಲನವೆಲ್ಲ ಬಂದಾಗ್ಬಿಡುತ್ತೆ. ಅದು ಸಂಪೂರ್ಣವಾಗಿ ಯಾಕಂದ್ರೆ ಇದು ಬೆಳೀತಾ ಇರುತ್ತೆ, ದೇಹದ ಮೇಲೆ ಬೆಳೀತಾ ಇರುತ್ತೆ. ಬೆಳೆದ್ರಿಂದ ಏನಾಗುತ್ತಂದ್ರೆ ಅದು ಒಂಥರ ಕೆಲವೊಂದು ವಿಷಕಾರಿಯಾದಂಥ ಕೆಲವೊಂದು ಕೆಮಿಕಲ್ಸ್ ಇದಾಗುತ್ತೆ. ಆ ಒಂದು ವಿಷಕಾರಿ ಅಂತ ಕೆಮಿಕಲ್ಸ್ ಇದು ಮಾಡೋದ್ರಿಂದ ಅದು ಆಕ್ಟಿವಿಟಿ ಕಡಿಮೆ ಆಗುತ್ತೆ, ಚಲನವನ್ನು ಕಡಿಮೆ ಆಗುತ್ತೆ, ನೇರವಾಗಿ ಅದು ಗೊನ್ನೆ ಹುಳು ನಿಯಂತ್ರಣಗೊಂಡ್ಬಿಡುತ್ತೆ. ಸೊ ಹಾಗಾಗಿ ಭಾಳ ಪ್ರಮುಖವಾಗಿ ಉತ್ತಮವಾಗಿ ಏನಪ್ಪಾ ಅಂದ್ರೆ ಕೇವಲ 3-4 ವಾರದಲ್ಲಿ ಮಾತ್ರ ಏನಪ್ಪಾ ಅಂದ್ರೆ ಇನ್ನು ಹುಳ ಚಿಕ್ಕದಿದ್ದಾಗಲೇ ಇದ್ರ ಹತೋಟಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಏನಪ್ಪ ಅಂದ್ರೆ ನಾವು ಮೆಟರೈಸಮ್ ಅನಿಸೊಪ್ಪಲೆ ಅಂತಕ್ಕಂಥ ಒಂದು ಉಪಯೋಗಕಾರಿ ಶಿಲೀಂಧ್ರವನ್ನು ಬಳಸಿ ಹತ್ತಿರ ಮಾಡೋದು ಬಹಳ ಒಂದು ಉತ್ತಮವಾದ ವಿಧಾನ ರೀ. ಈ ಮೆಟರೈಸಮ್ ಇನ್ನು ಯಾವ ಮಾಧ್ಯಮದಲ್ಲಿ ಬೆಳೆಸಲಾಗುತ್ತೆ? ಹಾಂ, ಮೆಟರೈಸಮ್ ಇದು ನಾವು ನಮ್ಮಲ್ಲಿ ಏನಪ್ಪ ಅಂದ್ರೆ ಈಗ ನಾವು ಮೆಟರೈಸಮ್ ಮಾಧ್ಯಮ ಏನಪ್ಪ ಅಂದ್ರೆ ಇದು ಪೌಡರ್ ಫಾರ್ಮುಲೇಷನ್, ಲಿಕ್ವಿಡ್ ಫಾರ್ಮುಲೇಷನ್ ಅಂದ್ರೆ ದ್ರವದ ರೂಪದಲ್ಲೂ ಸಿಗುತ್ತೆ. ಬಟ್ ಏನಪ್ಪ ಅಂದ್ರೆ ಹೆಚ್ಚು ಏನಪ್ಪ ಅಂದ್ರೆ ಪೌಡರ್ ಫಾರ್ಮುಲೇಷನ್ದಲ್ಲಿ ಅಂದ್ರೆ ಪುಡಿ ಆಕಾರದಲ್ಲಿ ಇರ್ತದೆ. ಸೊ ಮೆಟರೈಸಮ್ ಪುಡಿ, ಯಾಕಂದ್ರೆ ಅದು ಪುಡಿ 1 kg ಅಂದ್ರೆ ತುಂಬಾ ಕಾಸ್ಟ್ಲಿ ಇಲ್ಲ, ತುಂಬಾ ಕಾಸ್ಟ್ಲಿ. ಒಂದು ಕಿಲೋ ಮೆಟರೈಸಮ್ ಅನಿಸೊಪ್ಪಲೆ ಅಂತಕ್ಕಂಥ ಪುಡಿಗೆ ಕೇವಲ 200 ರೂಪಾಯಿ, ಭಾಳ ಕಡಿಮೆ ಖರ್ಚಿರೋದು. ಇದು ಯಾವುದೇ ಹೊಲಕ್ಕೆ ಏನು ಅಷ್ಟು ಬೇರೆ ಈಗ ನಾವು ಕೀಟನಾಶಕ ತಗೊಂತೀವಲ್ಲ ಆ ಥರ 1,000 ರೂಪಾಯಿ ಇಟ್ಟಲ್ಲ. 1 kg ಮೆಟರೈಸಮ್ಗೆ 200 ರೂಪಾಯಿ ಇದ್ದವು. ಜೋಳ ಯಂತ್ರದಲ್ಲಿ ಬೆಳೆಯೋದು? ಹೌದು. ಹಾಂ, ನಾವು ಇದನ್ನ ಲ್ಯಾಬಲ್ಲಿ ಬೆಳಿಬೇಕಾದ್ರೆ ಕೆಲವೊಂದೆಲ್ಲ ಬೇರೆ ಬೇರೆ ಜೋಳದ ಇದು ಹಾಕ್ಬಿಟ್ಟು ಅದು ಪೌಡರ್ ಮಾಡಿ ಅದ್ರ ಮೇಲೆ ಬೆಳೀತಾ ಇರ್ತೀವಿ. ಸೊ ಭಾಳ ಅದ್ರ ಉತ್ತಮವಾದಂಥ ಇದು ಕೀಟವನ್ನು ಕೊಡ್ತಕ್ಕಂಥ ಉಪಯೋಗಕಾರಿ ಶಿಲೀಂಧ್ರ ಇದು. ಈ ಜೈವಿಕ ಕೀಟನ ಎಲ್ಲಿ ಸಿಗ್ತದೆ? ಇದು ನೋಡ್ರಿ, ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಸಿರಿಸಲ್ಲಿ ಸಿಗುತ್ತೆ. ಆಮೇಲೆ ಇವನ್ ಬೇರೆ ಕೆಲವೊಬ್ಬರು ಕಂಪ್ನಿಯವರು ಕೂಡ IHR, ಈಗ ಏನು ಬೆಂಗಳೂರಲ್ಲಿ IHR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಸಿಗುತ್ತೆ. ಸೊ ಎಲ್ಲ ಕಡೆ ಈವನ್ ಕೆಲವೊಂದು ಟೀಸ್ಟೇನ್ಸ್ ಕಂಪ್ನಿಯವರು ಅವರು ಕೂಡ ಇದು ಮಾಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಮೆಟರೈಸಮ್ ಅನಿಸೊಪ್ಪಲೆ ಅಂತಕ್ಕಂಥ ಗೊಬ್ಬರವನ್ನು ತೋಟಗಾರಿಕಾ ಮಹಾವಿದ್ಯಾಲಯ ಸಿರಿಸಿ IHR ಬೆಂಗಳೂರು ಆಮೇಲೆ ಟೀಸ್ಟೇನ್ಸ್ ಕಂಪ್ನಿ ಅವರು ಕೂಡ ಇದು ಮಾಡ್ತಾರೆ. ರೈತರ ಮಟ್ಟದಲ್ಲಿ ಇದನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಸಾಧ್ಯ ಆಗ್ತದ? ಇಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ ರೈತರ ಮಟ್ಟದಲ್ಲಿ ಇದು ಮಾಡ್ಲಿಕ್ಕೆ. ಅಭಿವೃದ್ಧಿ ಕಷ್ಟ ಆಗುತ್ತೆ, ಯಾಕಂದ್ರೆ ಇದು ಕಂಪ್ಲೀಟ್ ಆಗಿ ನಾವು ಲ್ಯಾಬಲ್ಲಿ ಇದು ಮಾಡೋದ್ರಿಂದ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಹಾಗಾಗಿ ಅಷ್ಟು ಅವರಿಗೆ ಅನುಕೂಲ ಆಗಲ್ಲ ಮಾಡ್ಲಿಕ್ಕೆ. ಶೇಕಡ 100%-100% ಹತೋಟಿ ಆಗ್ತದ? ಹೌದು, 100-100 ಅಂತ ಹೇಳಿಕ್ಕಾಗಲ್ಲ, 100-80% ಮಾತ್ರ ಹತೋಟಿ ಆಗುತ್ತೆ. ಶೇಕಡ ಅಂದ್ರೆ ಯಾಕಂದ್ರೆ ನಾವು ಹೇಳಿದ್ರಿಂದ ಏನಾಗುತ್ತೆ ಇದಾಗುತ್ತೆ, ಬಟ್ ಹೇಳ್ಬೋದು. ಆದ್ರೆ ಶೇಕಡ 100-80% ಹತೋಟಿ ಮಾಡೋದು ಖಂಡಿತವಾಗಿ ಆಗೇ ಆಗುತ್ತೆ. ಬಹಳ ಸಂತೋಷ ಡಾಕ್ಟರ್ ತಡಗಾರ್ ಅವರೇ. ಅಡಿಕೆ ಮತ್ತು ತೆಂಗಿನ ಬೆಳೆಯಲ್ಲಿ ಬಾಧಿಸುವಂತಹ ಗೊಣ್ಣೆ ಹುಳು ಇರುವ ಒಂದು ಜೈವಿಕ ನಿಯಂತ್ರಣವನ್ನು ಯಾವ ರೀತಿ ಮಾಡಬಹುದು ಎನ್ನುವುದರ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ರೀ. ಅಡಿಕೆ ಮತ್ತು ತೆಂಗು ಬೆಳೆಯಲ್ಲಿ ಗೊಣ್ಣೆ ಹುಳುಗಳ ನಿರ್ವಹಣೆ ಈ ವಿಷಯವಾಗಿ ಶಿರಸಿ ತೋಟಗಾರಿಕೆ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ MH ತಡಗಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು DS ಪ್ರಸಾದ್. ಕೇಳೀಗ ಕೃಷಿ ಮಾಹಿತಿ. ಹುಲುಸಾಗಿ ಬೆಳೆದ ಹಸಿ ಹುಲ್ಲನ್ನು ಗಾಳಿರಹಿತವಾದ ಸ್ಥಳದಲ್ಲಿ ಶೇಖರಣೆ ಮಾಡಿದಾಗ ರಸಮೇವಾಗಿ ಬದಲಾಗುತ್ತದೆ. ರಸಮೇವನ್ನು ತಯಾರಿಸಲು ಸೂಕ್ತವಾದ ಹುಲ್ಲಿನ ಬೆಳೆಗಳು ಮುಸುಕಿನ ಜೋಳ, ಬಿಳಿ ಜೋಳ, ಬಾಜ್ರ, ಓಟ್ಸ್, ಸೀಮೆ ಹುಲ್ಲು, ಹೈಬ್ರಿಡ್ ನೇಪಿಯರ್, ಪ್ಯಾರ, ಗಿನಿ ಇತರ ಹುಲ್ಲುಗಳನ್ನು ರಸಮೇವಾಗಿ ಪರಿವರ್ತಿಸಬಹುದು. ದ್ವಿದಳ ಧಾನ್ಯಗಳಿಂದ ಸರ್ವೇ ಸಾಮಾನ್ಯವಾಗಿ ರಸಮೇವನ್ನ ಮಾಡೋದು ಸೂಕ್ತವಲ್ಲ. ಆದರೂ ದ್ವಿದಳ ಧಾನ್ಯದ ಹುಲ್ಲುಗಳನ್ನು ಶೇಕಡ 70% ತೇವಾಂಶಕ್ಕೆ ತಂದು ಹಾಗೂ ಬೇರೆ ಏಕದಳ ಹುಲ್ಲುಗಳ ಜೊತೆಯಲ್ಲಿ ಸೇರಿಸಿ ರಸಮೇವಾಗಿ ಪರಿವರ್ತಿಸಬಹುದು. ಮೇವಿನಲ್ಲಿ ಸುಮಾರು ಶೇಕಡ 70% ತೇವಾಂಶವಿರುವಾಗ ಹಾಗೂ ಮುಸುಕಿನ ಜೋಳದಲ್ಲಿ ತೆನೆಯಲ್ಲಿ ಹಾಲುಗಾಳು ಇರುವ ಹಂತದಲ್ಲಿ ಮೇವನ್ನು ಕೊಯ್ಲು ಮಾಡಬೇಕು. ಈ ರೀತಿ ಕೊಯ್ಲು ಮಾಡಿದ ಮೇವನ್ನು 1-1.5 ಇಂಚು ಉದ್ದವಿರುವಂತೆ ವಿಶೇಷ ಮೇವು ಕತ್ತರಿಸುವ ಯಂತ್ರಗಳ ಸಹಾಯದಿಂದ ಕತ್ತರಿಸಬೇಕು. ಈ ಮೇವನ್ನು ರಸಮೇವಿಗಾಗಿ ತಯಾರಿಸಿದ ಗುಂಡಿಗಳಲ್ಲಿ ಬೀಳುವಂತೆಯೇ ಕತ್ತರಿಸಬೇಕು. ನಂತರ 1 ಟನ್ ಹಸಿರು ಮೇವಿಗೆ 2 ಕಿಲೋಗ್ರಾಂ ಬೆಲ್ಲವನ್ನ ಉಪಯೋಗ ಮಾಡಿದರೆ ರಸಮೇವಿನ ಗುಣಮಟ್ಟ ಹೆಚ್ಚುತ್ತದೆ. ಅನಂತರ ಕತ್ತರಿಸಿ ತುಂಬಿದ ಮೇವನ್ನು ಕಲ್ಲಿನ ಸಹಾಯದಿಂದ ಅಥವಾ ದನಗಳನ್ನು ಬಿಟ್ಟು ತುಳಿಸುವುದರಿಂದ ಚೆನ್ನಾಗಿ ಅದುಮಿ ಮೇವಿನ ಮಧ್ಯದಲ್ಲಿನ ಗಾಳಿಯನ್ನು ಸಂಪೂರ್ಣವಾಗಿ ಹೊರಗೆ ತೆಗಿಬೇಕು. ಗಾಳಿಯನ್ನ ಹೊರತೆಗೆಯುವುದು ಇಲ್ಲಿ ತುಂಬಾ ಮುಖ್ಯ. ಈ ರೀತಿ ಗುಂಡಿಯಿಂದ ಸುಮಾರು 3 ಅಡಿಗೂ ಎತ್ತರವಿರುವಂತೆ ಮೇವನ್ನ ತುಂಬಿ ನಂತರ ಮೇಲುಭಾಗದಲ್ಲಿ ಒಣ ಮೇವಿನಿಂದಾಗಲಿ ಅಥವಾ ಕತ್ತರಿಸಿದ ಉದ್ದನೆಯ ಹಸಿ ಮೇವಿನಿಂದಾಗಲಿ ಮುಚ್ಚಬೇಕು. ನಂತರ ಪಾಲಿಥಿನ್ ಹಾಳೆಯನ್ನ ಉಪಯೋಗಿಸಿ ಪೂರ್ಣವಾಗಿ ಮುಚ್ಚಿ ಮೇಲೆ ತೂಕಕ್ಕಾಗಿ ಕೆಲವು ದಿಂಡುಗಲ್ಲುಗಳನ್ನು ಹೇರುವುದು, ಇಲ್ದಿದ್ರೆ ಮೇವಿನ ಮೇಲೆ 1 ಅಡಿಗೂ ಹೆಚ್ಚು ಪ್ರಮಾಣದಲ್ಲಿ ಮಣ್ಣನ್ನು ಹರಡಿ ಚೆನ್ನಾಗಿ ತುಳಿದು ಬಡಿದು ನಂತರ ಸೆಗಣಿಯಿಂದ ಸಾರಿಸಬೇಕು. ನೀರು ಒಳಹೋಗದಂತೆ ಇಳಿಜಾರು ರೀತಿಯಲ್ಲಿ ಗುಂಡಿಯನ್ನು ಮುಚ್ಚೋದು ಬಹಳ ಮುಖ್ಯ. ಮುಚ್ಚಿದ ಮೇವಿನ ಗುಂಡಿಯಲ್ಲಿ 1-2 ವಾರದಲ್ಲಿ ಮೇವು ಕುಸಿದು ಅಲ್ಲಲ್ಲಿ ಬಿರುಕುಗಳು ಕಂಡುಬರುತ್ತೆ. ಈ ರೀತಿ ಬಿರುಕನ್ನು ಮತ್ತೆ ಮತ್ತೆ ಸ್ವಲ್ಪ ಮಣ್ಣನ್ನು ಹಾಕಿ ಮುಚ್ಚುತ್ತಾ ಇರಬೇಕು. ಈ ರೀತಿ ಮುಚ್ಚಿದ ಮೇವಿನ ಗುಂಡಿಯಲ್ಲಿ ಲ್ಯಾಕ್ಟಾಕ್ ಸೂಕ್ಷ್ಮ ಜೀವಾಣುಗಳು ಮೇವಿನಲ್ಲಿ ಇರುವ ಪಿಷ್ಟ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ಲ್ಯಾಕ್ಟಿಕ್ ಆಮ್ಲದ ಉತ್ಪತ್ತಿಯಾಗುತ್ತೆ. ಈ ರೀತಿ ಉತ್ಪತ್ತಿಯಾದ ಲ್ಯಾಕ್ಟಿಕ್ ಆಮ್ಲವು ಮೇವನ್ನು ಕೆಡದಂತೆ ಕಾಪಾಡುತ್ತೆ. ಈ ಉದ್ದೇಶಕ್ಕಾಗಿ ಮೇವನ್ನು ಹೆಚ್ಚಾಗಿ ಧಮಸ್ಸು ಮಾಡಿ ಎಲ್ಲಾ ಗಾಳಿಯನ್ನ ಹೊರತೆಗೆದು ನಂತರ ಗಾಳಿ ಒಳಹೋಗದಂತೆ ಮುಚ್ಚೋದು ಅತಿ ಅವಶ್ಯಕ. ಸರಿಯಾಗಿ ಗಾಳಿಯನ್ನು ಹೊರತೆಗೆಯದೆ ಗಾಳಿ ಆಡಲು ಬಿಟ್ಟರೆ ಮೇವು ಕೆಡುತ್ತೆ ಹಾಗೂ ತಯಾರಿಸಿದ ರಸಮೇವಿನ ಗುಣಮಟ್ಟ ಕೂಡ ಕಡಿಮೆ ಆಗುತ್ತೆ. ಸಾಧಾರಣವಾಗಿ ರಸಮೇವು ತಯಾರಿಸಿದ 2 ತಿಂಗಳ ನಂತರ ಮೇವನ್ನು 1 ಕಡೆಯಿಂದ ಹೊರತೆಗೆದು ಉಪಯೋಗಿಸಬಹುದು. ಪದರು ಪದರಾಗಿ 1 ಪಕ್ಕದಲ್ಲಿ ಮೇವಿನಿಂದ ಕೊನೆಯವರೆಗೂ ಮೇವನ್ನು ತೆಗೆಯಬೇಕೇ ಹೊರತು ಎಲ್ಲವನ್ನ ಒಮ್ಮೆಗೆ ತೆಗೆದು ಗಾಳಿಗೆ ಇಡಬಾರದು. ರಸಮೇವು ಶೇಖರಿಸಿಡುವ ಸ್ಥಳಕ್ಕೆ ಸೈಲೋ ಎಂದು ಕರೀತಾರೆ. ಈ ಸೈಲೋಗಳನ್ನು ಬಾವಿ, ಗೋಪುರ ಮತ್ತು ಕಾಲುವೆಯಾಕಾರದ ಸೈಲುಗಳಾಗಿ ಬಳಸಬಹುದು. ಚಿಕ್ಕ ಪ್ರಮಾಣದಲ್ಲಿ ರಸಮೇವು ತಯಾರಿಸಲು ಪಾಲಿಥಿನ್ ಚೀಲಗಳು, ಸಿಮೆಂಟ್ ಪೈಪ್ಗಳು ಮತ್ತು ಪ್ಲಾಸ್ಟಿಕ್ ಡ್ರಮ್ಗಳನ್ನು ಬಳಸಬಹುದು. ಭೂಮಿಯಿಂದ ಮೇಲೆ ಕಟ್ಟಿದ ಗೋಪುರಾಕಾರದ ಸೈಲೋಗಳನ್ನು ಮಳೆ ಜಾಸ್ತಿ ಇರುವ ಪ್ರದೇಶಗಳಲ್ಲಿ ಬಳಸೋದು ಉತ್ತಮ. ಗೋಡೆಯ ದಪ್ಪ ಸುಮಾರು 1-2 ಅಡಿಯಷ್ಟಿದ್ದರೆ ಇನ್ನೂ ಉತ್ತಮ. ಗೋಡೆಯನ್ನ ಸಿಮೆಂಟಿನಿಂದ ಯಾವುದೇ ರೀತಿಯ ಸಂಧಿಗಳು ಇರದ ಹಾಗೆ ಮುಚ್ಚಬೇಕು. ಬಂಗಾರದ ಹಳದಿ ಬಣ್ಣ, ತೀಕ್ಷ್ಣವಾದ ಆಮ್ಲ ಮತ್ತು ಹಣ್ಣಿನ ವಾಸನೆ ಇವು ರಸಮೇವಿನ ಮುಖ್ಯವಾದ ಲಕ್ಷಣ. ಗುಂಡಿಗಳನ್ನು ಚೆನ್ನಾಗಿ ಒತ್ತಿ ಹವಾರಹಿತ ಮಾಡದಿದ್ದರೆ ಕಂದು ಬಣ್ಣದ ತಂಬಾಕಿನ ವಾಸನೆಯ ಮೇವು ಉಂಟಾಗುತ್ತೆ. ಸರಿಯಾಗಿ ಸೀಲು ಮಾಡದೆ ಗಾಳಿ ಹೊರಟರೆ ಬೂಸ್ಟು ಉಂಟಾಗುತ್ತೆ. ಎಷ್ಟೇ ಎಚ್ಚರಿಕೆ ವಹಿಸಿದ್ರೂ ಬದಿಗಳಲ್ಲಿ ಸುಮಾರು 5% ಕೆಟ್ಟಿರುತ್ತೆ. ಇದಕ್ಕಿಂತ ಹೆಚ್ಚು ಕೆಡದಂತೆ ಎಚ್ಚರಿಕೆಯನ್ನ ವಹಿಸಬೇಕು. ನೀರು ಹೋಗದಂತೆ ಮತ್ತು ಗಾಳಿಯಾಡದಂತೆ ನೋಡಿಕೊಂಡಲ್ಲಿ ರಸಮೇವನ್ನು 1 ವರ್ಷಕ್ಕಿಂತ ಹೆಚ್ಚಿನ ಸಮಯ ಸಂರಕ್ಷಿಸಿಡಬಹುದು. 1 ಸಲ ಗುಂಡಿಯ ಹೊದಿಕೆಯನ್ನ ತೆಗೆದ ಮೇಲೆ ರಸಮೇವನ್ನು ಜಾನುವಾರುಗಳಿಗೆ ತಿನ್ನಿಸಿ ಮುಗಿಸುವುದು ಒಳ್ಳೆಯದು. ಈ ರೀತಿ ಹೊದಿಕೆ ತೆಗೆದ ಗುಂಡಿಯನ್ನು ಯಾವುದೇ ಕಾರಣದಿಂದ ಪುನಃ ಮುಚ್ಚಿಡಬಾರದು. ಜಾನುವಾರುಗಳು ರಸಮೇವಿನ ವಾಸನೆಗೆ ಹೊಂದಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಕ್ರಮೇಣ ಹೆಚ್ಚು ಹೆಚ್ಚು ಮೇವನ್ನ ತಿನ್ನುತ್ತವೆ. ಹಾಲು ಹಿಂಡುವ ಪಶುಗಳಿಗೆ ಹಾಲು ಕರೆದ ನಂತರ ರಸಮೇವನ್ನ ಕೊಡಬೇಕು, ಏಕೆಂದರೆ ಹಾಲಿನಲ್ಲಿ ರಸಮೇವಿನ ವಾಸನೆ ಬರುವ ಸಾಧ್ಯತೆ ಇರುತ್ತೆ. ರಸಮೇವನ್ನು ತಯಾರಿಸುವಾಗ ಗಮನದಲ್ಲಿಟ್ಟುಕೊಳ್ಳಬೇಕಾದಂತಹ ಅಂಶಗಳು: ಬೆಳೆದ ಹಸಿರು ಮೇವನ್ನ ಹೂ ಬಿಡುವ ಸಮಯದಲ್ಲಿ ಕಟಾವು ಮಾಡಬಾರದು. 1-2 ಅಂಗುಲದಷ್ಟು ಉದ್ದಕ್ಕೆ ಕತ್ತರಿಸಬೇಕು. ಕತ್ತರಿಸಿದ ಹುಲ್ಲನ್ನು ಆದಷ್ಟು ಬೇಗ ಸೈಲೋ ಗುಂಡಿಗೆ ಹಾಕಬೇಕು. ಸೈಲೋ ಗುಂಡಿಗೆ ತುಂಬಿದ ಹುಲ್ಲಿನಲ್ಲಿ ರಸಮೇವು ಮಾಡಲು ಬೇಕಾದ ತೇವಾಂಶವಿರುವಂತೆ ನೋಡಿಕೋಬೇಕು. ಹುಲ್ಲನ್ನು ತುಂಬಿದ ಮೇಲೆ ಗುಂಡಿಯನ್ನ ಮುಚ್ಚಬೇಕು. ಯಾವುದೇ ಕಾರಣಕ್ಕೂ ಗಾಳಿ ಮತ್ತು ನೀರು ಗುಂಡಿಯ ಒಳಗೆ ಹೋಗದಂತೆ ನೋಡ್ಕೋಬೇಕು. ರಸಮೇವು ತಯಾರಿಸುವಾಗ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಈ ರಸಮೇವಿಗಾಗಿ ತಯಾರಿಸಿದ ಗುಂಡಿ ಸಂಪೂರ್ಣವಾಗಿ ಒಣಗಿರಬೇಕು ಮತ್ತು ಧೂಳು ಮುಕ್ತವಾಗಿರಬೇಕು. ಹುಲ್ಲಿನ ತೇವಾಂಶ 55-60% ಹುಲ್ಲನ್ನು 1-2 ಅಂಗುಲದಷ್ಟು ಕತ್ತರಿಸಬೇಕು. ಹುಲ್ಲನ್ನು ನಿಧಾನವಾಗಿ 1 ಪದರದ ನಂತರ ಇನ್ನೊಂದು ಪದರ ತುಂಬಬೇಕು. ಈ ಗುಂಡಿಯ ಸ್ಥಳದಿಂದ 40 ಅಡಿಯ ಒಳಗೆ ನೀರು ನಿಲ್ಲಬಾರದು. ಈ ರಸಮೇವಿನ ಉಪಯೋಗ ಬಹಳ. ರಸಮೇವು ಸಿಹಿ ಮತ್ತು ಹುಳಿ ವಾಸನೆಯಾಗಿದ್ದು ಕುರಿ ಮತ್ತು ಮೇಕೆಗಳು ತಿನ್ನಲು ಆಸೆ ಪಡುತ್ತವೆ. ಸುಲಭವಾಗಿ ಜೀರ್ಣವಾಗುತ್ತವೆ. ರಾಸುಗಳಲ್ಲಿ ಶಕ್ತಿಯ ಖರ್ಚನ್ನು ಕಡಿಮೆ ಮಾಡುತ್ತವೆ. ಕೆಲಸದ ಆಳುಗಳ ಅವಲಂಬನೆಯನ್ನು ಕಡಿಮೆ ಮಾಡುತ್ತೆ. ಶೇಖರಣಾ ಸ್ಥಳವನ್ನು ಕಡಿಮೆ ಮಾಡುತ್ತೆ. ಬೆಂಕಿಯ ಅಪಘಾತವನ್ನು ತಪ್ಪಿಸಬಹುದು. ರಾಸುಗಳ ಆಹಾರ ವಿತರಿಸುವ ಸಮಯ ಉಳಿತಾಯ ಆಗುತ್ತೆ ಮತ್ತು ಜಾನುವಾರುಗಳು ತಿಂದು ಬಿಸಾಡುವ ಆಹಾರದಲ್ಲಿ ಉಳಿತಾಯ ಆಗುತ್ತೆ ಮತ್ತು ಜಾನುವಾರುಗಳ ಆರೋಗ್ಯ ಕೂಡ ಸುಧಾರಣೆಯಾಗುತ್ತೆ. ಭೂಮಿಯಲ್ಲಿ ಹುಲ್ಲಿನ ಮೇವಿನ ಜೊತೆಯಲ್ಲಿ ಬೇರೆ ಬೆಳೆ ಬೆಳೆಯಲು ನಾವು ಉಪಯೋಗಿಸಬಹುದು.

ಕನ್ನಡ ತಾಯಿ ಜಯ ತೋ ಜನನಿ ಕನ್ನಡ ವೀರ ಸೇವಕ ನಿನ್ನ ಬಣ್ಣಿಸಲಾರೇನು ಚೆನ್ನಾಗಿ ಕಾಪಾಡುವ ಕರಿಗ ಅನ್ಯ ದೇಶದ ಅನುಭವ ತಾಕೊಂಡು ಅನುಕರಣ ಮಾಡಬೇಕು.